ಚಿತ್ರದುರ್ಗದ ಜಿಲ್ಲಾ ವಕೀಲರ ಸಂಘ ಹಾಗೂ ವಕೀಲರ ಸಾಂಸ್ಕೃತಿಕ ಕಲಾ ಬಳಗ ಇವರ ವತಿಯಿಂದ ಬಿ ಪುಟ್ಟಸ್ವಾಮಯ್ಯ ವಿರಚಿತ ಧರ್ಮರಾಜ್ಯ ಸ್ಥಾಪನೆ ಮಹಾಭಾರತ ಆಧಾರಿತ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಏರ್ಪಡಿಸಲಾಗಿದೆ. ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಾಟಕವನ್ನು ವೀಕ್ಷಿಸಿ ಕಲಾವಿದರನ್ನ ಪ್ರೋತ್ಸಾಹಿಸಲು ಕೋರಲಾಗಿದೆ. ವೀಕ್ಷಿಸಿ ನಾಟಕ ಕುರುಕ್ಷೇತ್ರ ಇದೇ ತಿಂಗಳ ಡಿಸೆಂಬರ್ 6ನೇ ತಾರೀಕು ರಾತ್ರಿ 8 ಗಂಟೆಗೆ. ಸ್ಥಳ ಜಿಲ್ಲಾ ನ್ಯಾಯಾಲಯ ಮುಂಭಾಗ, ವಕೀಲರ ಸಂಘ, ಚಿತ್ರದುರ್ಗ. ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಈಗ ಕೇಳಿ ಕೃಷಿ ಬದುಕಿನ ಅನುಭವಗಳು. ಈ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಕೊಂಡಚ್ಚಿ ಗ್ರಾಮದ ರೈತ ಮಹಿಳೆ ಎಂ ಪುಷ್ಪ ಅವರೊಂದಿಗಿನ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕೊಂಡಜ್ಜಿ ಗ್ರಾಮದ ಎಂ ಪುಷ್ಪ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರ ಒಂದು ಕೃಷಿ ಬದುಕು ಯಾವ ರೀತಿ ಇದೆ, ಈ ನಿಟ್ಟಿನಲ್ಲಿ ಸಾಕಷ್ಟು ಅವರ ಒಂದು ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಪುಷ್ಪ ಅವರೇ. ನಮಸ್ಕಾರ ಸರ್. ಪುಷ್ಪ ಅವರು ಹೇಳಿ, ಈ ಒಂದು ಕೃಷಿ ವೃತ್ತಿ ಅಂತಂದ್ರೆ ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? ನಾವು ಈಗೆಲ್ಲ ಒಂದು 10 ವರ್ಷದಿಂದ ಮಾಡ್ತಾ ಇದ್ದೇವೆ ಸರ್. ಕೃಷಿನೇ ನಮ್ಮ ಜೀವನ. ಕೂಲಿ ಕೆಲಸಕ್ಕೆ ಹೋಗ್ತಿದ್ದೆ ಸರ್ ಫಸ್ಟ್ಗೆ. ನಾನು ರೈತರ ಕೆಲಸ ಎಲ್ಲ ತಿಳ್ಕೊಬೇಕನ್ನೋ ಒಂದು ಕುತೂಹಲ ನನ್ನಲ್ಲಿ ಇತ್ತು ಸರ್. ಕಳೆ ತೆಗೆಯಲು, ಮತ್ತೆ ನಾಟಿ ಹಚ್ಚಕ್ಕೆ, ತೆನೆ ಮುರಿಯಲು, ಈ ತರ ಒಟ್ಟು ರೈತರ ಕೆಲಸ ಏನಿದೆ ಪ್ರತಿಯೊಂದು ತಿಳ್ಕೊಂಡೆ ಸರ್. ಯಾವ ತರ ಮಾಡೋದು, ಏನು ಸಾವಯವ ಅಂದ್ರೆ ಏನು, ಭೂಮಿನ ಈ ಹೊಲ ಒಡಿಸೋದು ಯಾವ ತರ, ನೀರ್ ಕಟ್ಟೋದು ಹೆಂಗೆ, ಯಾವ ತರ ಅಂತ ಹೇಳಿ ಎಲ್ಲಾ ಮಾಹಿತಿನ ತಿಳ್ಕೊಂಡೆ ಸರ್. ನಾನು ಹೋಗಿ ಬೇರೆ ಹೊಲಗಳಿಗೆ ನಾನ್ ಕೂಲಿ ಹೋದೆ ಸರ್. ನಮ್ಮ ಹೊಲ ಇರೋದು 2 ಎಕರೆ, ಅದರಲ್ಲಿ ಊಟದ ಜೋಳ ಮತ್ತೆ ಅವ್ರೆ ತಗರಿ ಈ ತರ 1 ಎಕರೆಯಲ್ಲಿ, 1 ಎಕರೆಯಲ್ಲಿ ಭತ್ತ ಮಾಡ್ತೇವೆ ಸರ್. ಸಾವಯವ ಭತ್ತ ಅದು ಸಸಿನ ಕಿತ್ಬಿಟ್ಟು ನಾನೇ ಸ್ವಂತ 1/2 ಎಕರೆ ನಾಟಿ ಮಾಡಿದೆ ಸರ್. ಕೂಲಿ ಅಳತ್ರಿಲ್ಲ, ಏನಿಲ್ಲ, ಸ್ವಂತ ನಾವೇ ನಾಟಿ ಮಾಡಿ, ಔಷಧಿ ಹೊಡಿಲಿಲ್ಲ, ಗೊಬ್ಬರ ಹಾಕ್ಲಿಲ್ಲ, ಏನು ಮಾಡ್ಲಿಲ್ಲ. ನಾವು ರೋಡಲ್ಲಿ ಓಡಾಡ್ತಕ್ಕಂತ ದನಗಳ ಸಗಣಿಯನ್ನ ಹಿಡಿದ್ಬಿಟ್ಟು ಅದನ್ನೇ ಗೊಬ್ಬರ ಮಾಡ್ಬಿಟ್ಟು ಅದಕ್ಕೆ ಹಾಕಿದ್ವಿ ಸರ್ ಅಷ್ಟೇ. ನಾನು ಏನು ಔಷಧಿ ಹೊಡಿಲಿಲ್ಲ ಏನು. ಅದರಿಂದ 3 ಚೀಲ ಭತ್ತ ತಗೊಂಡ್ವಿ ಸರ್, ಸಾವಯವ ಕೃಷಿದ ಭತ್ತ. ಅದು ಈಗ್ಲೂ ನಮ್ಮ ಮನೇಲಿ ಇದೆ ಸರ್. 3 ಚೀಲ ಅಂದ್ರೆ ಕಡಿಮೆ ಆಗ್ಲಿಲ್ವಾ? ಒಂದು ಮಡಿಯುವಷ್ಟು ಮಾಡಿದ್ವಿ ಸರ್. ಸಾವಯವ ಕೃಷಿ ನೋಡೋಣ ಹೆಂಗ ಆಗ್ಬಹುದು ಅಂತಂದೇಳಿ 3 ಚೀಲ ಅದು ಸರ್. ರಾಸಾಯನಿಕ ಒಟ್ಟ ಔಷಧಿ ನೋಡ್ದಲ್ಲ, ಗೊಬ್ಬರ ನೋಡ್ದಲ್ಲ, ಸಗಣಿ ಗೊಬ್ಬರದಿಂದನೇ ಆತರ ಮಾಡಿದ್ವಿ ಸರ್. ನಾವ್ ಇರೋದೇ ಇಬ್ಳರ ಗಣ್ಯ ಅಂತೀವಿ ಸರ್. ನಮ್ಮ ಮನೇಲಿ ಈಗ ಇದೆ ಅದ ಭತ್ತ, ಇದ ಅಕ್ಕಿ, ಅದನ್ನ ಡೈಲಿ ಏನೋ ಒಂದ್ ಲೋಟ ಅಷ್ಟೇ ಕಾರ್ಯಕ್ರಮ ಇದ್ದಾಗ ಈ ತರ ಬಳಸ್ತಾರೆ ಸರ್. ಈಗ 1 ಎಕರೆಗಟ್ಟಲೆ ಹಾಕ್ಬೋದಾಯ್ತಲ್ಲ ಸಾವಯವ ಕೃಷಿ ಮಾಡಿ. ಮಾಡ್ಬೋದಿತ್ತು ಸರ್, ಆದ್ರೆ ನಮ್ಮ ಮನೆಯವರಿಗೆ ಅಷ್ಟು ಅನುಭವ ಇಲ್ಲ ಅದ್ರ ಬಗ್ಗೆ ಕೃಷಿ. ಮತ್ತೆ ನೆಕ್ಸ್ಟ್ ಮೆಕ್ಕೆಜೋಳ ಅವ್ರಿ ಕೂಲರ್ ಯಾರು ಹಚ್ತಾ ಇರ್ಲಿಲ್ಲ. ನಾನು ನಮ್ಮ ಮನೆಯವ್ರ ಅಷ್ಟೇ, ಇಬ್ಳರೇ ಹೋಗಿ ತೆನೆ ಮುರಿಯೋದು, ಅವರೆಕಾಯಿ ಅರಿಯೋದು, ಆಮೇಲೆ ತೊಗರಿ ಅರಿಯೋದು, ಪ್ರತಿಯೊಂದು ನಾವೇ ಮಾಡ್ತಿದ್ವಿ ಸರ್. ಬೇರೆ ಹೊಲದಲ್ಲಿ ನಮ್ಮ ಅಣ್ಣ ತಮ್ಮ ಹೊಲದಲ್ಲೇ ಗೊಬ್ಬರ ಹಾಕಿದಾರೆ, ಕಳೆ ತಗ್ಸಿದಾರೆ, ಎಡೆ ಕುಂಟೆ ಹೊಡೆದಿದ್ದಾರೆ, ಅವ್ರು ಬರೇ 10 ಚೀಲ ಅದು ಸರ್ ಮೆಕ್ಕೆಜೋಳ. ನಮ್ಮ ಹೊಲದಲ್ಲಿ 25 ಚೀಲ ಮೆಕ್ಕೆಜೋಳ ಬೆಳೆದ್ವಿ ನಾವು. ಏನು ಕಳೆ ತೆಗ್ದಿಲ್ಲ, ಎಡೆ ಕುಂಟೆ ಒಂದ್ ಹೊಡೆದ್ವಿ, ಗೊಬ್ಬರ ಹಾಕ್ಲಿಲ್ಲ ಜಾಸ್ತಿ, ಗೊಬ್ಬರನೇ ಹಾಕಿಲ್ಲ, ಅದು ಹೆಂಗಿತ್ತ ಹಂಗ ಬಿಟ್ಬಿಟ್ವಿ ನಾವು. ಹೆಂಗ್ ಸಾಧ್ಯ ಆಯ್ತು ಅಷ್ಟೊಂದು ಬೆಳೆಯಕ್ಕೆ? ನೈಸರ್ಗಿಕ ಅದೇ ಕಸನ ಇದನ್ ಮಾಡ್ಬಿಟ್ವಿ, ಎಡೆ ಕುಂಟೆ ಹೊಡಿಸ್ಬಿಟ್ವಲ್ಲ, ಅದೇ ಗೊಬ್ಬರ ಆಗ್ಬಿಡುತ್ತೆ ಸರ್. ಅದಕ್ಕೆ ಅದ್ರದ್ದ ಫಲವತ್ತ ಇದ್ದಾನ ಅದ್ನ 25 ಚೀಲ ಮೆಕ್ಕೆಜೋಳ ಬೆಳೆದ್ವಿ ಸರ್ 1 ಎಕರೆಗೆ. ಈ ತರ ಆಯ್ತು. ಈಗ ಕೃಷಿ ಬಗ್ಗೆ ನಮಗೆ ಏನು ಗೊತ್ತಿರಲಿಲ್ಲ, ಕೂಲಿ ಹೋಗಿ ಎಲ್ಲ ಕೃಷಿ ತಿಳ್ಕೊಂಡಿವೆ ಅಂದ್ರೆ, ಈಗ ಬಾಲ್ಯದಲ್ಲಿ ಬಾಲ್ಯ ಜೀವನ ಹೇಗೆ? ಬಾಲ್ಯ ಜೀವನದಲ್ಲಿ ನಾವು ಫಸ್ಟ್ ಅಜ್ಜಿ ಮನೆಯಲ್ಲಿ ಇದ್ದೆ ಸರ್, ಅಮ್ಮರ ತೋರ ಮನೆಯಲ್ಲಿ. ಆರನೇ ಕ್ಲಾಸ್ ವರೆಗೆ ಅಲ್ಲಿ ಓದಿದ್ವಿ ಸರ್. ಆರಿಂದ ಮತ್ತೆ ಅಪ್ಪಾಜಿ ಅಮ್ಮ ತಕ್ಕ ಕಳಿಸಿದ್ರು ಸರ್. ಸರ್ ಅಲ್ಲಿ ಹೋಗಿ ಎಸ್ ಎಲ್ ಸಿ ಹಂಗ ಮುಗಿಸಿದ್ವಿ ಸರ್. ಆಮೇಲೆ ಹರಿಹರಕ್ಕೆ ಹೋಗ್ಬೇಕು ಸರ್, ಫಸ್ಟ್ ಇಯರ್ ಸೆಕೆಂಡ್ ಇಯರ್. ಸೆಕೆಂಡ್ ಇಯರ್ ಹೋದ್ವಿ ಸರ್, ಮನೆಯಲ್ಲಿ ಸ್ವಲ್ಪ ನಾವು ನಾಲ್ಕರು ಸರ್ ಮಕ್ಕಳು, ನಮ್ಮ ಅಪ್ಪಾಜಿಗೆ ನಾವು ಇಬ್ಳರು, ಗಂಡು ಮಕ್ಳು ಇಬ್ಳರು ಸರ್. ಎಲ್ಲಾರನು ಓದಿಸ್ಬೇಕು ಅನ್ನೋದು ನಮ್ಮ ಅಪ್ಪಾಜಿ ಆಸೆ. ಆದ್ರೆ ಕಷ್ಟದ ಪರಿಸ್ಥಿತಿ ಇತ್ತು ಸರ್, ನಾ ಸ್ವಲ್ಪ ಅನುಕೂಲಸ್ತೆ ಅಂದ್ರೆ ಒಂದ್ ಎಕರೆ ಇತ್ತು ಅವ್ರದ್ದು, ಎಲೆ ಬಳ್ಳೆ ತೋಟ ಅಷ್ಟೇ ಸರ್, ಒಂದ್ ಮನೆ ಇತ್ತು ಅಲ್ಲಿ. ಅದ್ರಲ್ಲಿ ಈಗ ನಾಲ್ಕು ಜೀವನ ಮಕ್ಕಳನ್ನು ಓದಿಸ್ಬೇಕಿತ್ತು, ಹಂಗಾಗಿ ನಾವು ಬಿಟ್ಟು ಕೆಲ್ಸಕ್ಕೆ ಅಂತಂದು ಈ ಸ್ಕೂಲ್ ಸಂಸ್ಥೆ ಅಂತಂದೇಳಿ ಒಂದ್ ಸ್ಕೂಲಿಂದ ಸಂಸ್ಥೆ ಅಂತ ಹೇಳಿ ಸೇರ್ಕೊಂಡೆ ಸರ್. ಅಲ್ಲಿ 3,000 ರೂಪಾಯಿ ಸಂಬಳ ಕೂಡ. ಆಸಕ್ತಿ ಆಸಕ್ತಿ ಇತ್ತು ಸರ್, ಆದ್ರೆ ಓದಸ ಪರಿಸ್ಥಿತಿಯಲ್ಲಿ ನಮ್ಮ ಅಪ್ಪಾಜಿಯರ್ ಇರ್ಲಿಲ್ಲ, ಹಂಗಾಗಿ ಬಿಟ್ಟಿವಿ ಸರ್. ನಮ್ಮ ತಮ್ಮರು ಅವ್ರು ಓದ್ಲಿ ಅಂತ ನಮ್ಮ ಅಪ್ಪಾಜಿ ಬಹಳ ಇದು ಮಾಡ್ತು. ಅವರು ಎಸ್ ಎಲ್ ಸಿ ಹಂಗೆ ಓದಿ ಇಬ್ಳರು ಬಿಟ್ರು ಸರ್. ನಮ್ ತಂಗಿ ಒಬ್ಳು, ತಂಗಿ ಲಾಸ್ಟ್ ಅವಳು ಸರ್, ಅವಳು ತುಂಬಾ ಇಂಟ್ರೆಸ್ಟ್ ಅಂದ್ರೆ ತುಂಬಾ ಎಲ್ಲ ಕ್ಲಾಸ್ಗೆ ಫಸ್ಟ್ ಸರ್. ಅವಳೀಗ ಡಿ ಎಡ್ ಮಾಡಿ ಇಂಗ್ಲಿಷ್ ಎಂ ಎ ಮಾಡ್ಕೊಂಡು ಪಿ ಎಚ್ ಡಿ ಮಾಡ್ಬೇಕಂತ ಅದಾರ ಸರ್. ಅದೇ ಈಗ ಅವ್ರಿಗೆ ಮುರಾರ್ಜಿ ಗೌರ್ಮೆಂಟ್ ಆಗೈತಿ. ಈಗ ನಿಮಗೆ ಸಾಕಷ್ಟು ಆಸಕ್ತಿ ಇತ್ತು, ಓದಕ್ ಆಗ್ಲಿಲ್ಲ ಆಗ್ಲಿಲ್ಲ ಸರ್. ಏನ್ ಅನ್ಸುತ್ತೆ ಇವಾಗ ನಿಮಗೆ? ಇವಾಗ ಓದ್ಬೇಕಿತ್ತು ಇನ್ನು ಅಂತ ಒಂದು, ನಾವು ಓದಿದ್ರೆ ಇನ್ನು ಈ ಕೃಷಿ ಒಳಗನೆ ನಾನು ದೊಡ್ಡ ಒಂದು ಆಫೀಸರ್ ಆಗ್ಬೋದು ಅನ್ನೋ ಒಂದು ಅನಿಸಿಕೆ. ಆದ್ರೆ ಈಗ್ಲೂ ಸರ್ ನಮ್ಮ ಮನೆ ಮನೆ ಭೇಟಿ ಕೊಟ್ಟು ನೈಸರ್ಗಿಕ ಕೃಷಿಗೆ ಆಯ್ಕೆ ಮಾಡ್ಕೊಂಡೆನ್ ಸರ್. ನಮ್ಮ 5 ಹಳ್ಳಿ ಬರ್ತದ ಸರ್ ನಮ್ಮ ಕೊಂಡಜ್ಜಿ ಗ್ರಾಮ ಪಂಚಾಯತಿಯಲ್ಲಿ. ಅಲ್ಲಿ ಹಳ್ಳಿಗಳಲ್ಲಿ ಹೋಗಿ ಮನೆ ಮನೆ ಭೇಟಿ ಕೊಟ್ಟು ನೈಸರ್ಗಿಕ ಕೃಷಿ ಮಾಡೋ ಅಂತವ್ರಿಗೆ ಯಾರಿಗೆ ಆಸಕ್ತಿ ಐತಿ ಅಂತ ಹೇಳಿ ಕೊಟ್ಟು ಅವ್ರದ್ದ ಹೆಸರು, ಆಧಾರ್ ನಂಬರು, ಫೋನ್ ನಂಬರು ಎಲ್ಲ ಕಲೆಕ್ಟ್ ಮಾಡಿದೇನೆ ಸರ್. ಒಂದು ತಿಂಗಳು ಅದೇ ಆಯ್ತು ಸರ್. ಒಂದ್ ತಿಂಗಳು ಅದಾದ್ಮೇಲೆ ಮತ್ತೆ ನೈಸರ್ಗಿಕ ಕಲೆಕ್ಟ್ ಮಾಡಿದ್ರಿ? ನೈಸರ್ಗಿಕ ಕೃಷಿಗೆ ಆಯ್ಕೆ ಮಾಡ್ಕೊಂಡಿದಾರ ಸರ್ ನಮ್ಮ ಕೃಷಿ ಸಖಿಯಾಗಿ. ನಮ್ಮ ಅದೇ ಎನ್ ಆರ್ ಎಂ ಎಲ್ ಕಡೆಯಿಂದ ಕೃಷಿ ಸಖಿಯಾಗಿ ಫಸ್ಟ್ ಗೆ ತಗೊಂಡಿದ್ರು ಸರ್ ಈ 3 ವರ್ಷದಿಂದ. ಈ ವರ್ಷ ನೈಸರ್ಗಿಕ ಕೃಷಿಗೆ ಅಂತೇಳಿ ಕೃಷಿ ಇಲಾಖೆಯಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈಗ ನಿಮ್ಮ ತವರ ಮನೆಯಲ್ಲಿ ಎಲೆ ತೋಟ ಮಾಡಿದ್ರು ಅಂತ ಹೇಳಿದ್ರೆ, ಎಲೆ ಬಳ್ಳಿ ಬೆಳೀತಾ ಇದ್ರು ಅಂದ್ರೆ, ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಕೃಷಿ ಭೂಮಿಯಲ್ಲಿ ಮಾಡಬಹುದಾಯ್ತಲ್ಲ ಎಲೆ ಬಳ್ಳಿ ಇದೆಲ್ಲ? ನಾವು ಮಾಡಕ ನೀರಿಲ್ಲ ಸರ್, 3-4 ಬೋರ್ ಹಾಕ್ಸಿದ್ವಿ ಸರ್, ನೀರೇ ಬರ್ತಾ ಇಲ್ಲ. ಎಷ್ಟು ಎಕರೆ ಕೃಷಿ ಭೂಮಿ ಇದೆ ನಿಮ್ದು? 2 ಎಕರೆ ಇದೆ ಸರ್. 2 ಎಕರೆ. ಈಗ 2 ಎಕರೆಯಲ್ಲಿ ನೀವು ನೀರಾವರಿ ಮಾಡ್ಬೇಕು ಅಂತ ಬಹಳಷ್ಟು ಶ್ರಮ ಪಟ್ಟ್ರಿ? ಪಟ್ಟಿದ್ದೇವೆ ಸರ್, ಆದ್ರೆ ನೀರ್ ಬೀಳ್ತಾ ಇಲ್ಲ. ಅದೇ ನಮಗೆ ಪುಟ್ಟಪ್ಪ ಆಗಿರೋದು, ಚನಲ್ ನೀರಿಗೆ ಇದು ಮಾಡ್ತದ, ಚನಲ್ ನೀರು, ಮಳೆ ನೀರು ಅದನ್ನೇ ಇದು ಮಾಡ್ತದ. ಆಮೇಲೆ ಇನ್ನೊಂದೇನ್ ಗೊತ್ತೇನ್ ಸರ್, ಭೂಮಿಗೆ ರೆಸ್ಟ್ ಸಿಗ್ಬೇಕು. ಪದೇ ಪದೇ ಬೆಳೆಯತಾ ಹೋದ್ರೆ, ನೀರ್ ನಿಲ್ತಾ ಹೋದ್ರೆ ಭೂಮಿನೇ ಇರಲ್ಲ ಇನ್ನೊಂದ್ ದಿನಕ್ಕೆ, ಅದು ಜೀವಂತನೆ ಇರಲ್ಲ ಮಣ್ಣು. ಅದಕ್ಕೋಸ್ಕರ ನಾವೇನು, ನೀರ್ ಬೀಳಿಲ್ಲದ್ರು ಪರವಾಗಿಲ್ಲ, ನಾವು ಒಂದೇ ಬೆಳೆ ತಗಂತಾನೆ. ನನಗ್ ನಮ್ ಭೂಮಿ ತಾಯಿ ರೆಸ್ಟ್ ಇರ್ಬೇಕು, ಮಳೆಗಾಲದಾಗ ಅಷ್ಟೇ ಬೆಳ್ಕಂತಾನೆ, ಬೇಸಿಗೆ ರೆಸ್ಟ್ ಇರ್ಲಿ. ನಾವು ಹೊಲ ಮಾಡೋರಿಗೆ ಆದ್ರೂ ಅದನ್ನ ಹೇಳೋದು, ನನಗ್ ಭೂಮಿ ತಾಯಿ ರೆಸ್ಟ್ ಇದ್ರೆ ನೆಕ್ಸ್ಟ್ ಬೆಳೆ ನಮಗೆ ಬಂದೇ ಬರುತ್ತೆ. ನೀರ್ ಅರಿಸ್ತಾನೆ ಇದ್ವಿ, ನಾವು ಬೆಳೆ ತಗಂತಾನೆ ಇದ್ವಿ ಅಂದ್ರೆ ಭೂಮಿ ತಾಯಿ ರೆಸ್ಟ್ ಇರಲ್ಲ. ಆಮೇಲೆ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಲ್ಲ. ಆತರ ಒಂದು ಪ್ಲಾನಿಂಗ್ ಗೆ ನಾವು ಬೋರ್ ಬೀಳಿಲ್ಲದ್ರು ಪರವಾಗಿಲ್ಲ, ಇದ್ರಾಗ ಸಂತೃಪ್ತಿ ಪಟ್ಕೊಳ್ಳೋಣ ಅಂತ ಹೇಳಿ ಇದು ಮಾಡ್ತೀವಿ. ಈಗ 1 ಎಕರೆ ಒಳಗಡೆ ನೀವು ಭತ್ತ ಬೆಳೀತಾ ಇದೀವಿ ಅಂತ ಹೇಳಿದ್ರ, ಅದರಲ್ಲಿ 1 ಮಡೆ ಸಾವಯವ ಕೃಷಿ ಮಾಡಿ ಬೆಳೆದಿವಿ ಅಂತ ಹೇಳಿದ್ರ. ಈಗ ಸಾವಯವ ಕೃಷಿಯಲ್ಲಿ ಬೆಳೆದಿರತಕ್ಕಂಥ ಭತ್ತಕ್ಕೂ ಈಗ ರಾಸಾಯನಿಕ ಕೃಷಿಯಲ್ಲಿ ಬೆಳೆದಿರತಕ್ಕಂಥ ಭತ್ತಕ್ಕೂ ಏನಲ್ಲಿ ಬದಲಾವಣೆ ಕಂಡಿದ್ರ? ಬದಲಾವಣೆ ಏನಂದ್ರೆ ಸರ್, ಈಗ ರಾಸಾಯನಿಕ ಗೊಬ್ಬರ ಹಾಕಿದಾರಲ್ಲ ಅದು ರುಚಿ ಇರಲ್ಲ ಒಂದು. ಆಮೇಲೆ ಎಲ್ಲ ಸಿಪ್ಪೆನ ಇದನ್ ಮಾಡ್ಬಿಡ್ತಾರ ಸರ್, ಪಾಲಿಸ್ ಮಾಡ್ಬಿಡ್ತಾರ ಸರ್ ಅದು ಅಕ್ಕಿ. ಆಮೇಲೆ ಅದು ವಿಷಕಾರಿ ಆಗಿರುತ್ತೆ, ಅದಕ್ಕ ಹುಳ ಸತ್ಗೆ ಹತ್ತಲ್ಲ ಸರ್. ನಾವು ತಿಂಗಳಾನ್ಗಂಟ್ಲೆ ಇಟ್ಕಂದ್ವಿ ಅಂದ್ರೆ, ಇದೇ ನಾವು ಸಾವಯವ ಕೃಷಿ ಬೆಳೆದವೆ ಅಂದ್ರೆ ಇದೆ ಒಂದ್ 6 ತಿಂಗಳು ಹಂಗೆ ಅಂದ್ರೆ ಒಂದ್ ನುಸಿ ಆದ್ರೂ ಆಗುತ್ತೆ. ಅದು ಆದ್ದನ್ನ ನಾವು ತಿಂದ್ರೆ ನಾವು ಆರೋಗ್ಯವಾಗಿರ್ತವಿ, ಅದು ಹುಳ ಮುಟ್ಟೈತಿ ಅಂದ್ರೆ ಆರೋಗ್ಯ ಐತಿ ಅದು ಅಂತ ಅನ್ನೋ ಅರ್ಥ ಸರ್. ಆಮೇಲೆ ಬಣ್ಣನ ಏನು ಇದಾಗಿರಲ್ಲ ಸರ್. ಆಮೇಲೆ ಬರೀ ಗಂಜಿನ ಆಗ್ಲಿ ಕುಡಿದ್ರೆ ಒಂದು ರುಚಿ ಇರ್ತದ ಸರ್, ಅದು ಉಪ್ಪಕ್ಕೆಂಡು ಗಂಜಿ ಕುಡಿದ್ರೆ ಅನ್ನದ್ದು. ಆಮೇಲೆ ಅದು ಟೇಸ್ಟೇ ಬೇರೆ ಸರ್, ಎಷ್ಟು ಊಟ ಮಾಡಿದ್ರು ನಾವು ಮಾಡ್ಲೇಬೇಕು ಅಂತ ಅನಿಸ್ತಿರುತ್ತೆ. ಇದು ರಾಸಾಯನಿಕದ ಸ್ವಲ್ಪ ಇಟ್ಟು ಊಟ ಮಾಡಿದ್ವಿ, ಬೇಡಪ್ಪ ಬೇಡ ಬೇಡ ಒಂಥರ ಏನೋ ಒಂದು ವಿಷಕಾರಿ ಅಂತ. ಈಗ ಭತ್ತವನ್ನ ಈಗ ಸಾಕಷ್ಟು ರೋಗ ರುಜಿನಗಳು ಬರ್ತವೆ, ಅದನ್ನ ಹೇಗೆ ಬೆಳೆಬಹುದು ಅಂತೀರ ಸಾವಯವದಲ್ಲಿ? ಹೌದು ಸರ್, ಅಂದ್ರೆ ಈಗ ಸಾವಯವ ಮಾಡಿದ್ರೆ ಅಷ್ಟೊಂದು ರೋಗಗಳು ಇದು ಅಟ್ಯಾಕ್ ಆಗಲ್ಲ ಸರ್. ಯಾಕಂದ್ರೆ ಔಷಧಿಗಳು ಗೊಬ್ಬರ ಅದು ನಾವು ಇದನ್ನ ಹಾಕಿರಲ್ಲ, ನಮ್ದು ಚನಲ್ ನೀರ ಆಯ್ಸತ್ ಸರ್. ಹಂಗಾಗಿ ಅದೇ ನೀಮಾಸ್ತ್ರ ಈ ತರ ಬಂದದ ಸರ್. ನೀಮಾಸ್ತ್ರ ಅಂದ್ರೆ ಹೆಂಗ್? ನೀಮಾಸ್ತ್ರ ಅಂತ ಮಾಡ್ಬೋದು ಸರ್. ಹೆಂಗ್ ಮಾಡ್ಬೋದು? ಅದು ಸಗಣಿ 10 ಕೆಜಿ ಸರ್, ಆಮೇಲೆ 20 ಲೀಟರ್ ಗೋಮಾತ್ರ, ಬೇವಿನ ಎಲೆ ಹಾಕ್ಬೇಕು ಸರ್ ಅದಕ್ಕೆ, ಆಮೇಲೆ 200 ಲೀಟರ್ ನೀರು ಡ್ರಮ್ಮಿಗೆ ಸರ್ ಮಿಕ್ಸ್ ಮಾಡ್ಬೇಕು ಸರ್. ಬೇವಿನ ಎಲೆನ ಹಿಂಡೆ ಮಾಡ್ಬೇಕು, ಹಿಂಡೆ ಮಾಡಿ ಜಜ್ಜಿಬಿಟ್ಟು 200 ಲೀಟರ್ ಡ್ರಮ್ ಒಳಗ ನೆನೆ ಬಿಡ್ಬೇಕು ಸರ್. 74 ತಾಸು ಬಿಡ್ಬೇಕು ಸರ್. ಬಿಟ್ಬಿಟ್ಟು ಅದೆಲ್ಲ ಇದಾದ್ಮೇಲೆ ಸೋಸ್ಬಿಟ್ಟು ಅದನ್ನ ಹಂಗೆ ಇಟ್ಕೋಬೇಕು ಸರ್. 2-3 ವರ್ಷ ಇಟ್ಕೊಂಡು 3 ಲೀಟರ್ ಹಾಕ್ಯಬೇಕು ಸರ್ ಒಂದ್ ಕ್ಯಾನಿಗೆ. 3 ಲೀಟರ್ ಹಾಕೊಂಡು ಸ್ಪ್ರೈ ಮಾಡ್ಬೇಕು ಸರ್. ಕಂಟ್ರೋಲ್ ಬರುತ್ತೆ ಅದು, ರಸ ಇರುವ ಹುಳುಗಳಿಗೆ ಕಂಟ್ರೋಲ್ ಆಗತ್ತೆ. ಈಗ ಭತ್ತ ಅಂತಂದ್ರೆ ಯಾವ ತಳಿಯ ಭತ್ತವನ್ನ ಹೆಚ್ಚಾಗಿ ಬೆಳೀತಾ ಇದ್ರೆ ನೀವು? RNR ಆಮೇಲೆ ಜಯಶ್ರೀ ಇವೆರಡೇ. ಈಗ ಭತ್ತದ ಸಸಿ ಮಡಿಗಳೆಲ್ಲ ನೀವು ಮಾಡ್ಕೊಳ್ತೀರಾ? ಹಾ ಸರ್, ಭತ್ತ ಬೀಜ ತಂದ್ಬಿಟ್ಟು ಹೊಲದಲ್ಲೇ ನಾವೇ ಮಡಿ ಮಾಡಿಬಿಟ್ಟು ಚೆಲ್ಬಿಟ್ಟು ಅದನ್ನ ನಾವೇ ಮಾಡ್ತೇವೆ. ಈಗ ನಾಟಿ ಎಲ್ಲ ನಾವೇ ಸಂತಕ ಮಾಡ್ತೀವಿ ಹೇಳಿದ್ರೆ ಹೇಳ್ರಿ ಅದ್ರ ಬಗ್ಗೆ ಹೇಳ್ರಿ. 45 ದಿವಸಕ್ಕೆ ಬರುತ್ತೆ ಸಾಗಿ, ಬಂದ್ಮೇಲೆ ಅದನ್ನ ನಾವೇ ಹೋಗಿ ನೀರ್ ಬಿಡ್ಬೇಕು. ನೀರ್ ಬಿಟ್ಟು ಕಿತ್ಕೊಂಡು ರೊಳ್ಳಿ ಎಲ್ಲ ಹೊಲ ರೆಡಿ ಮಾಡ್ಕೋಬೇಕು. ಹೊಲ ಎಲ್ಲ ರೆಡಿ ಆದ್ಮೇಲೆ ರೊಳ್ಳಿ ಹೊಡೆಸಿ ಅವತ್ತೆ ಹಸ್ತವೆ ಅಂದಾಗ ಕೇಳ್ಬೋದು, ನಾಳೆ ಹಸ್ತವೆ ಅಂದಾಗ ಕಿತ್ತಿಟ್ಕೋಬಹುದು ಸರ್. ಕಿತ್ತಿಟ್ಕೊಂಡು ಅದನ್ನ ಸಿವ್ಡ ತರ ಕಟ್ಟಿ ಹಂಗೆ ಇಟ್ಕೊಂಡು ಆಮೇಲೆ ಅದನ್ನ ನಮ್ಮ ನಾವು ಹಚ್ಚ ಅಂತ ಹೊಲಕ್ಕೆ ತಗೊಂಡೋಗಿ ಅಲ್ಲೇ ಅಂತ ಸಸಿಗಳನ್ನೆಲ್ಲ ಬಿಡಿಸಿ ಕೈಯಾರೆ ಹಿಂಗೆ ಹಚ್ಕೆಂಟೆ ಹೋಗ್ಬೇಕು. ಆ ಬೇರುಗಳು ನೇರವಾಗಿ ಭೂಮಿಗೆ ತಾಗ್ಬೇಕು ಸರ್. ರೊಳ್ಳಿ ಹೊಡೆದಿರ್ತಾವಲ್ಲ ಅಲ್ಲಿಗೆ ತಾಗ್ಬೇಕು ಸೀದಾ ಕರೆಕ್ಟ್ ಆಗಿ ಒಳಗೆ. ಸಸಿ ಇದಾದ್ಮೇಲೆ ನೆಟ್ ಮೇಲೆ ಒಂದು ವಾರ ಹಂಗೆ ಬಿಟ್ಟು ನೀರು ಇದನ್ ಮಾಡ್ಬೋದು. ಈಗ ನೀವೆಲ್ಲ ಕೂಲರ್ ಕರ್ಕೊಂಡು ನಾಟಿ ಮಾಡಿಸ್ರೆ ನೀವೇ ಮಾಡ್ತೀರ? ನಾನೇ ಒಬ್ಳೇ ಅಂದ್ರೆ ಒಂದ್ ಮಡಿ ಸಾವಯವದ ಕುರಿಸಿದ್ ನಾನು ಒಬ್ಳೆ ಮಾಡಿದ್ದೆ. ಕಳೆನು ತೆಗಿದೆ, ಆಮೇಲೆ ತೆನೆ ಮುರಿಯೋದು, ನೀ ಏನೇ ಕೆಲ್ಸ ರೈತರ ಕೆಲ್ಸ ಏನೇ ಇದ್ರು ನಾನೇ ನಾವು ಮಾಡ್ತೀನಿ. ಈಗೆಲ್ಲ ಭತ್ತದ ಒಂದು ಸಸಿಗಳನ್ನ ನಾಟಿ ಮಾಡ್ಲಿಕ್ಕೆ ಯಂತ್ರಗಳ ಬಳಕೆ ಮಾಡಲ್ಲ ನೀವು? ಇಲ್ಲ ಸರ್. ಯಾಕೆ ಮಾಡಲ್ಲ? ಇನ್ನು ಯುವಾ ಬಂದಿದೆ ಸರ್, ಅದು ಯಂತ್ರದ್ದು ಖರ್ಚು ಜಾಸ್ತಿ. ಆಮೇಲೆ ನಾವು ಕೂಲೇರ ಆದ್ರೆ ನೇರವಾಗಿ ಭೂಮಿಗೆ ತಾಗುತ್ತೆ ಅದು ನಾವು ಇಡೋ ಸಸಿ. ಆಮೇಲೆ ಅದು ಭಾಗ ಅಂತದ್ದು ಸರಿಯಂತದ್ದು ಆ ತರ ಎಲ್ಲ ಏನಾಗಲ್ಲ ಅಂತ ಒಂದಿದೆ. ಸಸಿ ಹಚ್ಕೆಂತ ಹಚ್ಕೆಂತ ನಾಟಿ ಹಚ್ಕೆಂತ ಹಚ್ಕೆಂತ ಹಿಂದಕ್ಕೆ ಹೋಗೋದು. ಈಗೆಲ್ಲ ನಿಮ್ಮ ಕಡೆ ಕೆಲವೊಂದು ಗ್ರಾಮದಲ್ಲಿ ನಾನು ಕೇಳಿದ್ದೇನೆ ಕೂರಿಗೆಯಲ್ಲಿ ಬಿತ್ತನೆ ಮಾಡ್ತಾ ಇದ್ದಾರೆ. ಕೂರಿಗೆ ಬಿತ್ತನೆ ಮಾಡಿ ಬೆಳ್ಳುಡಿ ಗ್ರಾಮದಲ್ಲಿ. ಆ ಪದ್ಧತಿ ನೀವು ಅನುಸರಿಸಬೋದಲ್ಲ? ಮಾಡ್ಬೇಕು ಅದೇ ಹೇಳ್ತಾ ಇದಾರೆ ಸರ್, ನೋಡೋಣ ಅಂದ್ರೆ ಅದನ್ನು ಒಂದ್ ಮಾಡ್ದು ಕೂರಿಗೆ ಬಿತ್ತನೆ ಮಾಡ್ಬೇಕಂತ. ಈಗ ಭತ್ತ ಅಂತಂದ್ರೆ ಸಾಮಾನ್ಯವಾಗಿ 3 ತಿಂಗಳಿಗೆ ಒಂದ್ಸಲ ಬರುತ್ತಲ್ವ? ಈಗ ಎಷ್ಟು ಕ್ವಿಂಟಲ್ ಬೆಳಿತೀರ ಒಂದ್ ಎಕರೆ ಒಳಗಡೆ? ಒಂದ್ ಎಕರೆಗೆ 35. 35 ಚೀಲ ಬೆಳಿತೀರ? 35 ಕ್ವಿಂಟಲ್ ಬೆಳಿತೀರ? 35 ಚೀಲ. ಈಗ ಸಾವಯವದಲ್ಲಿ ಆದ್ರೆ ಅಷ್ಟು ಬೆಳೆಯಕ್ ಆಗುತ್ತ? ಅಷ್ಟು ಆಗಲ್ಲ ಸರ್, ಇಳುವರೇ ಬರಲ್ಲ ಸರ್. ಅಂದ್ರೆ ಸ್ಟಾರ್ಟಿಂಗ್ ಬರಲ್ಲ ಅಷ್ಟು. ಅದೇ ಹೇಳಿದಲ್ಲ ಸರ್, 1 ಮಡಿ 3 ಚೀಲ ಬೆಳೆದಿವಿ. ಅದೇ ತರನ ಈಗ 4 ಮಡಿ ಇರ್ತಾವ ಒಂದ್ ಎಕರೆಗೆ ಅಂತ ತಿಳ್ಕೊಡ್ರಿ ಅಷ್ಟೇ ಸರ್. ಈಗ 3, 6, 12 ಒಂದ್ 15 ಚೀಲ ಬೆಳಿಬೇಕು. 15 ಚೀಲ ಬೆಳೆದ್ರೆ ನಿಮ್ಗೆ ಲಾಭದಾಯಕ ಆಗಲ್ಲ? ಲಾಭದಾಯಕ ಆಗುತ್ತೆ ಸರ್, ಯಾಕಂದ್ರೆ ಅಕ್ಕಿ ಇದು 150 ರೂಪಾಯಿ ಕೆಜಿ ಇರುತ್ತೆ ಸಾವಯವದ್ದು. ಈಗ ರಾಸಾಯನಿಕ ಕೃಷಿಯಲ್ಲಿ ಬೆಳೆದಿರತಕ್ಕಂತ ಅಕ್ಕಿ ಈಗ 50-60 ರೂಪಾಯಿ ಸಿಕ್ಕಾಗ ನಿಮ್ಮ ಸಾವಯವದ ಕೃಷಿ 150 ರೂಪಾಯಿ ತಗೊಳ್ತಾರ ಗ್ರಾಹಕರು? ತಗಂತಾರ ಸರ್. ಅಂದ್ರೆ ಏನ್ ಗೊತ್ತಾ, ಅದ್ರ ಉಪಯೋಗ ಅವ್ರು ಜನಗಳಿಗೆ ಈಗೆಲ್ಲ ಗೊತ್ತಾಗ್ತಾ ಇದೆ ಸರ್. ಯಾಕಂದ್ರೆ ಆರೋಗ್ಯ ಏರುಪೇರು, ಕ್ಯಾನ್ಸರ್ ಎಲ್ಲ ಯಾರ್ ನೋಡಿದ್ರು ಕ್ಯಾನ್ಸರ್ ಕ್ಯಾನ್ಸರ್. ಈಗ ಒಂದ್ ತರಕಾರಿಗೆ ಔಷಧಿ ಹೊಡಿತಾರ ಸರ್, ಮತ್ತೆ ಭತ್ತಕ್ಕಂತೂ ಬಹಳ ಔಷಧಿ ಹೊಡಿತಾರ ಸರ್. ಹಂಗಾಗಿ ಅವ್ರೇನ್ ಮಾಡ್ತಾರ, ಅದು ರೇಟ್ ಆದ್ರೂ ಪರವಾಗಿಲ್ಲಪ್ಪ ಅಂತಂದೇಳಿ ಅದನ್ನೇ ಬೆಳೆದದ್ದೇ ತಗೋಬೇಕು ಅಂತ ಒಂದಿದೆ. ನಾನು ಬೆಳೆದದ್ದನ್ನ ಈಗ ನಾನೇ ಈಗ್ಲೇ ಇಟ್ಕೊಂಡು ಊಟ ಮಾಡ್ತದಾನೆ, ನಾ ಮಾರಕ್ ಹೋಗ್ಲಿಲ್ಲ. ಅದೇ ಅದು ನಮಗೆ ಸಿಗಲ್ಲಲ್ಲ ಸರ್, ಹಂಗಂತ ಹೇಳಿ ನಾ ತಟ್ಟಕೊಂಡು ನಮಗೆ ಬೇಕ್ ಬೇಕಾದ ಮಾಡ್ಕೊಂಡು. ನೀವು ಪಾಲಿಸಿ ಏನ್ ಮಾಡಿಸಲ್ಲ? ಇಲ್ಲ ಸರ್, ಪಾಲಿಸಿ ಮೇಲೆ ಬರೇ ಸಿಪ್ಪೆ ತೆಗಿ ಅಂತ. ರುಚಿಯಲ್ಲಿ ಏನ್ ಬದಲಾವಣೆ ಕಂಡಿದ್ರ? ಅದೇ ಸರ್, ಬದಲಾವಣೆ ಅಂದ್ರೆ ಅದು ಟೇಸ್ಟ್, ಅದು ಅನ್ನದ ರುಚಿನೇ ಒಂಥರ ಇರುತ್ತೆ ಸರ್. ಆಮೇಲೆ ದಪ್ಪ ದಪ್ಪ ಇರುತ್ತೆ ಅನ್ನ, ಆಮೇಲೆ ಬಣ್ಣನು ತೀರಾ ವೈಟ್ ಇರಲ್ಲ, ಮೀಡಿಯಂ ಕಲರ್ ಇರುತ್ತೆ ಆತರ ಇರುತ್ತೆ. ಈಗ ಕಟಾವ್ ಎಲ್ಲ ಅಂತಂದ್ರೆ ಯಾವ ರೀತಿ ಮಾಡಿಸ್ತೀರಾ ಕಟಾವು ಭತ್ತ? ಅಂದ್ರೆ ಇದು ಮಿಷಿನ್ ಎಲ್ಲ ಮಾಡ್ತಾರ ಸರ್, ಅದು ಒಂದ್ ಮಡಿ ಆದ್ರೆ ಕೈಲೆ ಮಾಡ್ಕೊಂಡು ನಮಗೆ ಸಾವಯವ ಮಾಡ್ಕೊಂಡು ಕೈಲೆ ಅತ್ತನ ಇದು ಮಾಡಬಹುದು. ಕುಡುಗಲಿಂದ ಕೊಯ್ಯುವಂತ ಕುಡುಗಲಿಂದ ಕಟಾವ್ ಮಾಡ್ತಾರ. ಕಾಳುಗಳನ್ನ ಯಾವ ರೀತಿ ಬೇರ್ಪಡಿಸ್ತೀರಾ? ಕಾಳುಗಳನ್ನ ಇದು ಪಾಟ್ ಹಾಸ್ಬಿಟ್ಟು ಅದು ಎಲ್ಲ ಹುಲ್ಲೆಲ್ಲ ದುಂಡಗಾಕಿ ಅದಕ್ಕೆ ಒಂದ್ ಇಬ್ಳರ್ ಮೂವರ್ ಕೂಲರ್ನ ಕರ್ಕೊಂಡು ಟ್ಯಾಕ್ರಿ ಓಡಿಸ್ಬಿಟ್ಟು ಆಮೇಲೆ ಮತ್ತೆ ಹುಲ್ಲುಗಳು ಎಲ್ಲ ತಿರುವಿ ಹಾಕಿ ಮತ್ತೆ ಟ್ಯಾಕ್ರಿ ಓಡಿಸ್ಬಿಟ್ಟು ಬೇರ್ಪಡಿಸ. ಭತ್ತದ ಹುಲ್ಲು ಬರುತ್ತೆ ಅಲ್ವಾ, ಅದನ್ನ ಯಾವ್ ಬಳಸ್ತೀರಾ? ಈಗ ಹೊಸ ಕಾಣಿಕೆ ಮಾಡೋದು ಇಂಥದ್ದೇನಾದ್ರೂ ಮಾಡಿದಿರಾ? ಇಲ್ಲ ಸರ್, ಮಾಡಿಲ್ಲ, ಮಾಡ್ಬೇಕನ್ನೋದ್ರಾಗದ ಸರ್. ಅದಕ್ಕೊಂದ್ ಸ್ವಲ್ಪ ನಮ್ದು ಕಣ ವ್ಯವಸ್ಥೆ ಇರ್ಲಿಲ್ಲ ಸರ್, ಇವಾಗ ತಗೊಂಡಿದ್ದಾವಿ 1.5 ಗುಂಟೆ ಸೈಟ್ ತಗೊಂಡಿದ್ದಾವಿ ಸರ್. ದನ ಕರ ಮಾಡ್ಬೇಕು, ಕೋಳಿ ಸಾಕಾಣಿಕೆ ಮಾಡ್ಬೇಕು, ದನ ಕರ ಇದು ಮಾಡ್ಬೇಕು ಅಂತಂದೇಳಿ ತಗೊಂಡಿದ್ದೇವೆ. ಕೋಳಿ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಮನ್ಸು ಮಾಡಿದ್ರ? ಅದು ನಮ್ಮ ಮನೆಯವರಿಗೆ ಬಹಳ ಆಸಕ್ತಿ ಐತೆ ಸರ್, ನಮಗೆ ಆಸಕ್ತಿ ಐತೆ ಅದು ಕೋಳಿ ಸಾಕಾಣಿಕೆ ಮಾಡ್ಲೇಬೇಕು ಅಂತ. ಅದ್ರ ಬೇರೆ ಇದು ಊರ್ ಮನೆ ಕೋಳಿ ಅಂತ ಇರುತ್ತಲ್ಲ, ಅದನ್ನ ಮಾಡ್ಬೇಕು. ಅದ್ರದ್ದು ಲಾಭದಾಯಕ ಬಹಳ ಇದೆ, ಆಮೇಲೆ ಆರೋಗ್ಯನೂ ಸರಿ ಇರುತ್ತೆ. ಆಮೇಲೆ ಅವ್ರು ಇಂಜೆಕ್ಷನ್ ಕೊಡ್ತಾರಂತೆ ಮರಿ ದೊಡ್ಡವಾಗ್ಲಿ ಅಂತೇಳಿ. ಅದಕ್ಕೆ ಫುಡ್ಡುಗಳು ಏನೋ ಮೆಡಿಸಿನ್ ಹಾಕಿ ಫುಡ್ಡುಗಳು ಕೊಡೋದು, ಬೇಗ ಬೇಗ ಬೆಳೀಲಿ ಅಂತ ಹೇಳಿ. ಇದು ನಾಟಿ ಕೋಳಿ ಹಂಗಲ್ಲ ಸರ್, ನಾವು ಹೊಲದಲ್ಲೇ ಬೆಳೆದಂತ ಜೋಳ, ಮೆಕ್ಕೆಜೋಳ, ಊಟದ ಜೋಳ, ಅಕ್ಕಿ ಈ ತರ ಹಾಕಿಬಿಟ್ರೆ ತಿಂದ್ಬಿಡ್ತದ ಸರ್. ಆಮೇಲೆ ಉಳಿದದ್ದು ಅನ್ನ ಅಂತ ಏನೇ ಇರ್ಲಿ ಊಟದ್ದು ಅದನ್ನ ಹಾಕಿದ್ರೆ ತಿನ್ನುತ್ತೆ, ನೀರನ್ನ ಇಟ್ಟರೆ ಕುಡಿಯುತ್ತೆ, ನೆಲ್ಲಿ ನೀರ ಇಡ್ತೇವೆ, ಆ ತರ ಎಲ್ಲ ಇದು ಮಾಡಿದ್ರೆ ಅದ್ರ ಏನ್ ಕಾಯಿಲೆಗಳು ಬರಲ್ಲ ಅಂತ ಇದು ಮೇಡಮ್. ಈಗ ನಾಟಿ ಕೋಳಿಯ ಮಾಂಸಕ್ಕೂ ಸಾಕಷ್ಟು ಬೇಡಿಕೆ ಇದೆ ಅಲ್ವಾ? ಬೇಡಿಕೆ ಇದೆ. ಈಗ ಹಬ್ಬಕ್ಕೆ ಬೇಕು ಅಂದ್ರೆ ಸರ್, ಈಗ ಇದ್ರಲ್ಲಿ ನಮ್ಮ ಕೆಂಚನಹಳ್ಳಿ ಹತ್ರನ ಒಬ್ರು ಸಾಕಾಣಿಕೆ ಮಾಡಿದಾರೆ ಸರ್, ಫಾರಂಸ್ ಮಾಡಿದ್ರು ಸರ್ ಅವರು. ಅವ್ರ ಕಡೆ ಹೋಗಿ ತಗೊಂಬಂದ್ವಿ ಸರ್, ಒಂದು ಕೋಳಿಗೆ 800 ರೂಪಾಯಿ 1000 ರೂಪಾಯಿ ಹೇಳಿದ್ರು ನೋಡ್ರಿ ಸರ್ ಉಂಜಕ್ಕೆ, ಹೆಣ್ಗೋಳಿಗೆ 600 ರೂಪಾಯಿ ನಾವೇ ಕೊಟ್ಟು ತಗೊಂಬಂದಿದ್ವಿ. ಅದಕ್ಕೋಸ್ಕರ ನಾವು ಕೋಳಿ ಸಾಕಲೇಬೇಕು ಅನ್ನೋ ಒಂದು ಆಟ ಬಂದಿದ್ವಿ ಸರ್. ಅದ ನಾವು ದುಡ್ಡು ಕೊಟ್ಟು ತಗೊಂಬಂದದ್ ನೋಡಿ, ಅಟ್ ಲೀಸ್ಟ್ ನಾವು ಬಹಳ ಹೊತ್ತಲ್ಲ, ಒಂದು 10 ನಿಮಿಷ ಕಾಳು ಹಾಕಿ ಒಂದ್ ಸ್ವಲ್ಪ ನೀರಿಟ್ಟಿವಿ ಅಂದ್ರೆ ಅವು ಪಾಡಿಗೆ ಅವು ಅಡ್ಕೆಂದು ಬಂದ್ಬಿಡ್ತಾವ. ಅದಕ್ಕೆ ಇಷ್ಟೊಂದು ದುಡ್ಡು ಕೊಟ್ಟು ತಗೊಂಡ್ವಲ್ಲ ಅಂತ ನಮಗೆ ಇದಾಗ್ಬಿಡುತ್ತೆ ಸರ್. ಈಗ ನಾಟಿ ಕೋಳಿ ಎಷ್ಟು ಸಾಕಾಣಿಕೆ ಮಾಡ್ಬೇಕಂತ ಅನ್ಕೊಂಡಿದ್ರ? ಒಂದು 25-50 ಮಾಡ್ಬೇಕನ್ನ ಒಂದ್ ಇದೆ. ಮತ್ತೆ ಇದ್ರ ಜೊತೆಗೆ ಕುರಿ ಮೇಕೆ ಸಾಕಾಣಿಕೆ ಮಾಡ್ಬೋದಲ್ಲ ನೀವು ಅನ್ನೋದು ಐತಿ. ಅದೇ 2 ಕುರಿ ಆಗ್ಲಿ 3 ಆಗ್ಲಿ ತಗೊಂಡ್ಬಿಟ್ಟು ಅದಕ್ಕೆ ಹಸೆ ಹುಲ್ಲು ಬೆಳಗ್ಗೆ ಹೊಲಕ್ಕೆ ಹೋಗ್ಬಿಟ್ಟು ದಿಂಡೊಳಗೆ ಹುಲ್ಲು ಬೆಳೆದಿರುತ್ತೆ, ಅದನ್ನ ಕೊಯ್ಕೆ ಬಂದ್ಬಿಟ್ಟು ಅವ್ ಕಟ್ಬಿಟ್ರೆ ಆಯ್ತು. ಆಮೇಲೆ ಒಣೆ ಒಟ್ಟು ತಗರಿ ಒಟ್ಟು ಇರ್ತತಿ, ನಮ್ಮ ಹೊಲದಲ್ಲೇ ಬೆಳೆದಿರ್ತವೆ ತಗರಿ ಒಟ್ಟುಗಳನ್ನು. ಅದೇ ಒಟ್ಟನ್ನ ಬೇರೆ ಕೊಡ್ಲಿಲ್ಲಂಗ ನಾವೇ ಇಟ್ಕೊಂಡು ಆ ತಗರಿ ಒಟ್ಟನ್ನ ಶೇಖರಣೆ ಮಾಡಿಟ್ಕೊಂಡು ದಿನಾಲು ಪ್ರತಿದಿನ ಇಷ್ಟಿಷ್ಟಿಷ್ಟಿಷ್ಟ ಒಂದ್ ಬಕ್ಸಿ ಅಷ್ಟ ಒಂದ್ ಪುಟ್ಟಿಯಲ್ಲಿ ಹಾಕಿ ಇಟ್ಬಿಟ್ರೆ ಅವು ತಿಂದು ಮೇತ್ಕಂದು ಆಮೇಲೆ ನೀರ್ ಇರುತ್ತೆ, ನೀರ್ ಕುಡಿಸಿದ್ರೆ ಆಯ್ತು ಸರ್. ಒಬ್ರು ನೋಡ್ಕೊಂತ ಇದ್ರೆ ಇದು ಮಾಡಿದ್ರೆ ಆಮೇಲೆ ಮೆಕ್ಕೆಜೋಳ ಇರ್ತದೆ ಸರ್, ಡೈಲಿ ರಾತ್ರಿ ಇಷ್ಟಿಷ್ಟಿಷ್ಟಿಷ್ಟು ಅವಕ್ಕೆ ಇಟ್ಬಿಟ್ವಿ ಅಂದ್ರೆ ಫುಲ್ ಬಲಿಷ್ಠವಾಗಿ ಅವು 7-8 ತಿಂಗಳಿಗೆ ಬಂದ್ಬಿಡುತ್ತೆ ಮೇಕೆ. ಅದು 10,000 ಕೊಡ್ತಗಂದ್ವಿ ಅಂದ್ರೆ 30,000 ಹೋಗುತ್ತೆ ಸರ್, ಅದು ಲಾಭದಾಯಕ. ಆಮೇಲೆ ಅದಕ್ಕೆ ಬೆಲೆ ಈಗ ರೇಟ್ ಜಾಸ್ತಿ ಆಗಿದೆ, ಈಗ 1,000 ರೂಪಾಯಿಗೆ ಆಯ್ತು ಸರ್ ಕೆಜಿ ಇದು ಮಾಂಸಕ್ಕೆ. ನಾಟಿ ಕೋಳಿದು, ಮೇಕೆದು, ಕುರಿದು ಬೇಡಿಕೆ ಹೆಚ್ಚಿಗೆ ಆಯ್ತು. ಹೌದು, ಈಗ ಕುರಿ ಕೋಳಿ ಮೇಕೆ ಎಲ್ಲ ಸಾಕಾಣಿಕೆ ಮಾಡಿದ್ರೆ ಸಾಕಷ್ಟು ಆದಾಯ ಕಾಣಬಹುದು ಅಂತೀರಾ? ಕಾಣಬಹುದು. ಈಗ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳು ಇದ್ದಾವ, ಸೌಲಭ್ಯಗಳು ಅದಾವ, ಅವನ್ನು ಪಡೆಯಬಹುದು ಸರ್. ಈ ಕೃಷಿ ಸಖಿಯರ್ ಅಂತ ಹೇಳಿ ತಗೊಂಡಿದ್ದಾರೆ ಸರ್, ಅವರಿಗೆ ಮೊಟ್ಟೆ ಇಡಂತ ಕೋಳಿ ನಾವು ಇದನ್ನ ಹಾಕೊಡ್ತೇವೆ, ಜಾಗ ಇದ್ರೆ ಹೇಳ್ರಿ ಅಂತ ನಮ್ಮ ಎನ್ಆರ್ಎಂಎಲ್ ಕಡೆಯಿಂದ ಬಂದಿದೆ ಸರ್. ಅದನ್ನ ನಾನು ಹಾಕ್ಸ್ಕೋಬೇಕು ಅಂತ ಪ್ರಯತ್ನ. ಕೋಳಿ ಕೊಡ್ತಾರೆ ಸಾಕಾಣಕ್ಕೆ? ಅದಕ್ಕೆ ನೋಡ್ಬೇಕು ಸರ್, ಅಂದ್ರೆ ಜಾಗ ಎಷ್ಟಿರುತ್ತೆ ನೋಡ್ರಿ, ನಿಮ್ ಜಾಗ ಇದ್ರೆ ಹೇಳ್ರಿ, ನಾವೇ ಬಂದು ಸಡ್ ಹಾಕೊಡ್ತೇವೆ ಅಂತ ಹೇಳಿದಾರೆ ಸರ್. ಅದನ್ನೊಂದು ಹಾಕ್ಸ್ಕೋಬೇಕ ಅದೇ 1.5 ಗುಂಟಿ ಜಾಗ ಇದೆ ಅಲ್ಲ ಸರ್, ಈಗ ಪಂಚಾಯತಿಯಿಂದ ಜಾಗ ಇದ್ರೆ ಹಾಕೊಡ್ತೇವೆ ಅಂದ್ರೆ ಸರ್, ಪಂಚಾಯತಿಯವರು ಜಾಗ ಇಲ್ಲ ಅಂತ ಹೇಳ್ತದಾರೆ ಸರ್. ಅದಕ್ಕೆ ನಮ್ ಜಾಗದಲ್ಲಿ ಅವ್ರನ್ನ ಅನುಕೂಲ ಒಂದ್ ಸಹಾಯ ತಗೊಂಡು ಹಾಕ್ಸ್ಕೋಣ ಅಂತ ಇದೆ ಸರ್, ನೋಡ್ಬೇಕು ನಾಟಿ ಕೋಳಿ ಸಾಕಾಣಿಕೆ. ನಾಟಿ ಕೋಳಿ ಸಾಕಾಣಿಕೆ ಈಗ ಅದನ್ನೇ ಮೊಟ್ಟಿನ ಮಾರಿ ನೀವು ಲಾಭ ಪಡಿಬಹುದು ಅಂತ ಹೇಳ್ತದಾರೆ ಸರ್ ನಮ್ ಸರ್ಗಳೆಲ್ಲ. ಅದಕ್ಕೆ ಯಾರಾದ್ರೂ ಒಬ್ರು ಮಾಡ್ರಿ ಮಾಡ್ರಿ ಅಂತದನ್ನ ಅದನ್ನೇ ಒಂದು ತಗೊಂಡು. ಈಗ ಮತ್ತೆ ಮೆಕ್ಕೆಜೋಳ ಅಂತಂದ್ರೆ ಎಷ್ಟು ಬೆಳೀತಾ ಇದ್ರೆ ನೀವು? ಒಂದ್ಸಲ ಊಟದ ಜೋಳ, ತೊಗರಿ, ಅವ್ರೇ ಹಾಕ್ತ ಸರ್, ಮಿಶ್ರ ಬೆಳೆ ಮಾಡಿತ್ತ. ಒಂದ್ಸಲ ಮೆಕ್ಕೆಜೋಳ ಹಾಕ್ತ ಸರ್, ಬೇಸಿಗೆಗೆ ಹಾಕಲ್ಲ ಸರ್, ಮಳೆಗಾಲ ಅಷ್ಟೇ. ಈಗ ಊಟದ ಜೋಳ ಮತ್ತೆ ತೊಗರಿ ಮತ್ತೆ ಅವರೇ ಅನ್ನ ಅಂದ್ರೆ ಮಿಶ್ರ ಬೆಳೆಯಾಗಿ ಬೆಳಿಬೇಕಂತ ಯಾಕೆ ಅನಿಸ್ತು ನಿಮಗೆ? ಅಂದ್ರೆ ಈಗ ತೊಗರಿ ಇದ್ರೆ ಸರ್ ಅದು ಎಲೆಗಳೆಲ್ಲ ಉದುರಿ ಉದುರಿ ಉದಿ ಅದು ಗೊಬ್ಬರ ಆಗುತ್ತೆ. ಆಮೇಲೆ ಅದು ಕಾಳುಗಳು ಈಗ ತುಂಬಾ ರೇಟ್ ಆಗೈತೆ ಸರ್. ತೊಗರಿ ಹಸಿಕಾಯಿ ಎಲ್ಲ ಮಾರಾಟ ಮಾಡಬಹುದು. ಹಸಿಕಾಯಿ ಈಗ 100 ರೂಪಾಯಿ ಕೆಜಿ ಇದೆ ಸರ್, ಅದಕ್ಕೆ ಹಸಿಕಾಯಿನೂ ಮಾರಾಟ ಮಾಡಬಹುದು, ನಾವು ಊಟ ಮಾಡಬಹುದು, ನಮ್ಮ ಆರೋಗ್ಯನೂ ಇದು ಇರುತ್ತೆ ಅಂತಂದೇಳಿ ಅದನ್ನ. ಈಗ ಜೋಳದಲ್ಲಿ ಯಾವ ರೀತಿ ಮಿಶ್ರ ಬೆಳೆಯಾಗಿ ಹಾಕಿದ್ರೆ ಅದನ್ನ? 4 ಸಾಲು ಜೋಳ, ಆಮೇಲೆ ತೊಗರಿ, ಆಮೇಲೆ 4 ಸಾಲು ಜೋಳ ಮತ್ತೆ ತೊಗರಿ, ಆಮೇಲೆ ಆ ಕಡೆ ಒಂದು ಮಡಿವಷ್ಟು ಅವ್ರಿನೇ ಅವ್ರಿ ಹಾಕಿ ಬಿಟ್ಬಿಡ್ತಾರೆ. ಅದ್ರಾಗೇನ್ ಹಾಕಲ್ಲ. ಮೊದ್ಲೆಲ್ಲ ದೊಡ್ಡವ್ರೆ ಅಂತ ಬೆಳೀತಾ ಇದ್ರು, ಜೂನ್ ತಿಂಗಳು ಬಿತ್ತನೆ ಮಾಡಿದ್ರೆ ಡಿಸೆಂಬರ್ ಬರೋದಲ್ವಾ? ಈಗ ಅಂತವ್ರೆ ಬಿತ್ತನೆ ಜವರಿ ಅವ್ರಿ ಸರ್, 6 ತಿಂಗಳಿಗೆ ಬರೋದದು, ಅದನ್ನೇ ಬಿತ್ತನೆ ಮಾಡ. ಆಮೇಲೆ ಅದು ಊಟ ಮಾಡಿಬಿಟ್ರೆ ಅದು ರುಚಿನೇ ಬೇರೆ, ಅದು ಇದ್ರನೇ ಬೇರೆ. ಹೀಗೆ ಅಂತ ಬೆಳಿತಾರ ಸರ್ ಅಲ್ಲ, 3 ತಿಂಗಳಿವೆ, ಅದು ಏನ್ ವಾಸನೆ ಇರಲ್ಲ ಸರ್. ಇದು ನೀವು ಬೇರೆ ಗಿಡದ ಹತ್ರ ಹೋಗಿ ನಿಂತ್ರೆ ಸಾಕು, ಮೈ ಎಲ್ಲ ವಾಸನೆ, ನಮಗೆ ವಾಸನೆ ಎಲ್ಲ ಜಿಡ್ ಜಿಡ್ ಒಂಥರ ಎಲ್ಲ ಅದ್ರಲ್ಲೇ ಇದು. ಈಗ ಹೆಬ್ಬಾಳವ್ರೆ ಅಷ್ಟು ಶ್ರೇಷ್ಠ ಅಲ್ಲ, ಅದು ಬೇಗ ಬರೋದ ಅಂತ. ಈಗ ಜೋಳ ಬೆಳೆಯೋದು ಈಗ ಬಹಳಷ್ಟು ಕಡಿಮೆ ಆಗಿದೆ ಅಲ್ವಾ? ಊಟದ ಜೋಳನ ಈಗ ಸಾಕಷ್ಟು ಅದರಲ್ಲಿ ತಳಿಗಳು ಇದ್ದಾವೆ ಅಂದ್ರೆ, ಈಗ ನೀವು ಈಗ ಹಕ್ಕಿ ಪಕ್ಷಿಗಳು ಅವನ್ನೆಲ್ಲ ಯಾವ ರೀತಿ ನಿಭಾಯಿಸಿಕೊಂಡು ಬೆಳೀತಾ ಇದ್ರ? ಈಗೆಲ್ಲ ಸಾಕಷ್ಟು ಹಕ್ಕಿ ಪಕ್ಷಿಗಳ ಕಾಟ ಅಂತ ಹೇಳಿದ್ರೆ ಬೆಳೀತಾ ಇಲ್ಲ, ಅದಕ್ಕೆಲ್ಲ ಅಲ್ಲದಲ್ಲೇ ಅಲ್ಲದಲ್ಲೇ ಹೋಗಿ ಕವರ್ಗಳು ಕಟ್ಟದ್ ಆಮೇಲೆ ಒಂಥರ ಇದ್ರ ತರ ಮನೆ ತರ ಮೇಲೆ ಇದು ಕೂತ್ಕೊಂಡು ಇದು ಗಂಟೆ ಹೊಡೆಯೋ ತರ ಇದನ್ನ ಹಾಕಸ ತಟ್ಟಿ ಹಾಕಸ ತಟ್ಟಿಗೆ ಅದನ್ನ ಬೆಲ್ ಇದು ಕಪ್ಪು ಅಡ್ಜಸ್ಟ್ ಮಾಡಿ ಅದ ಟನ್ ಟನ್ ಟನ್ ಅಂತ ಸೌಂಡಿಂದ ಇದು ಹಾಕಸ ಮತ್ ಸಾಯಂಕಾಲ ಬೆಳಿಗ್ಗೆ ಒಂದ್ಸತೆ ಒಂದ್ ರೌಂಡ್ ಹೋಗಿ ಬರ್ತದ ಸರ್ ಒನ್ ಅವರ್ ಹಂಗ ಹೋಗಿ ಬರ್ಬೋದು ಕಾಯ್ತೀರ ಒಂದ್ ಎಕರೆಗೆ ಹಾಕಿದ್ರೆ ಎಷ್ಟ್ ಚೀಲ ಬೆಳಿತೀರಾ ಅದು ಅದೇ ಸರ್ ಹದಿನೈದು ಇಪ್ಪತ್ತು ಅಷ್ಟೇ ವರ್ಷ ತನಕ ಇಡ್ತೀರ ಅದನ್ನ ಈಗ ಊಟಕ್ಕೆಲ್ಲ ಬಳಸ್ತೀರಿ ಊಟಕ್ಕೆ ಬಳಸ್ತಾ ಸರ್ 3,000 ರೂಪಾಯಿ ಕ್ವಿಂಟಲ್ಸ್ ಅದು ಮರಕ್ಕೆ ನಾವು ಒಂದ್ ಎರಡು ಚೀಲ ಇಟ್ಕೊಂಡು ಇನ್ನು ಉಳಿದ್ ಮಾರ್ತೇವೆ ಈಗ ವರ್ಷ ತನಕ ಇಟ್ಟರೆ ಹುಳ ಬೀಳುತ್ತೆ ಅದು ವರ್ಷ ತನಕ ಅಂದ್ರೆ ಅದಕ್ಕ ಇದು ಇವಾಗ ಬೆಳಗಿನ ಜಾವ ಇಬ್ಬನಿಗೆ ಹಾಕ್ತದ ಸರ್ ಬೆಳಗಿನ ಜಾವ ಎದ್ದು ಪಾಟ್ ಹಾಸ್ಬಿಟ್ಟು ಇಬ್ಬನಿಗೆ ಹಾಕಿ ತೆಗೆದು ಅದಕ್ಕ ಬೇವಿನಲ್ಲಿ ಉಪ್ಪು ಮಿಕ್ಸ್ ಮಾಡಿಬಿಟ್ಟು ಅದನ್ನ ಹಂಗೆ ಸ್ಟೋರೇಜ್ ಮಾಡಿಬಿಡ್ತ ಹುಳ ಬೀಳಲ್ಲ ಹುಳ ಬೀಳಲ್ಲ ನೀವ್ ಯಾವ್ದು ರಾಸಾಯನಿಕ ಪುಡಿ ಹಾಕಲ್ಲ ಹಾಕಲ್ಲ ಸರ್ ಈಗ ಅವನ್ನ ಹಾಕಲ್ಲ ಸರ್ ಉಪ್ಪು ಬೇವಿನಲ್ಲಿ ಹಾಕ್ತಾರ ಸರ್ ಈಗ ರಾಗಿ ಬೆಳೆಯಲ್ಲ ನೀವು ರಾಗಿನೂ ಒಂದ್ಸತೆ ಬೆಳೆದಿದ್ವಿ ಪ್ರತಿ ವರ್ಷ ಬೆಳೆಯಲ್ಲ ಸರ್ ಒಟ್ಟು ಒಂದೊಂದು ವರ್ಷ ಒಂದೊಂದು ಬೆಳೆ ಇದು ಮಾಡ್ತಾರೆ ರಾಗಿನೂ ಬೆಳೆ ಒಟ್ಟು ಎಷ್ಟು ಜನ ಇದ್ರೆ ನಿಮ್ಮನೆಯಲ್ಲಿ ಕೃಷಿ ಮಾಡೋಂಥವ್ರು ಕೃಷಿ ಮಾಡೋಂಥರು ನಮ್ದು ತುಂಬಿದ ಕುಟುಂಬ ಇದೆ ಸರ್ ಇವಾಗ ಡಿವೈಡ್ ಆಗಿದ್ದೇವೆ ಅಂದ್ರೆ ಎಲ್ಲರೂ ಕೃಷಿನ ಮಾಡೋದು ಸರ್ ನಾವು ನಮ್ಮ ತುಂಬಿದ ಕುಟುಂಬದಲ್ಲಿ ನಮ್ಮ ಅಜ್ಜರ ಪೂರ್ವಜರ ಕಾಲದಿಂದಲೂ ನಾವು ಕೃಷಿನ ಸಹ ಮಾಡ್ತಾ ಇರೋದು ನಮ್ದು 25 ಎಕರೆ ಹೊಲ ಸರ್ ನಮ್ ಮನೇಲಿ ಅದು ಎತ್ತು ನೋಡಕ್ಕಾಗಿ ಇಡೀ ಊರ ಬಂದು ಸರ್ಕಲ್ ಏನಿಲ್ಲ ಸರ್ ನೋಡಕ್ ಆ ಎತ್ತುಗಳನ್ನು ನೋಡಕ್ ಹೆಂಗ್ ಬೆಳೆಸಿದಾರ ಇವ್ರ ಎತ್ತು ಏನ್ ಫುಡ್ ಇಡ್ತಾರ ಇವ್ರು ಏನ್ ಹಾಕ್ತಾರ ಏನಪ್ಪ ಅಂತ ನಮ್ಮ ತಾತ ಬೆಳಿ ಶೇಂಗಾ ಬೆಳೆ ಪ್ರತಿಯೊಂದು ನಮ್ಮ ಹೊಲಗುಳಾಗ ಬೆಳಕನಾರ ಸರ್ ಏನ್ ರಾಸಾಯನಿಕ ಇದಿರ್ತದೆ ನಾವು ಬೆಳೆದದ್ದನ್ನ ಇನ್ನೊಬ್ರಿಗೆ ಕೊಡಾರ ಸರ್ ಇನ್ನೊಬ್ರು ಬೆಳೆದದ್ದು ನಮ್ಗೆ ತಂದು ಕೊಡಾರ ಸರ್ ಮನೆಗಳಿಗೆ ಏನು ಕೊಂಡ್ಕಂತಾನ ಇರ್ಲಿಲ್ಲ ಸರ್ ಅವಾಗೆಲ್ಲ ತರಕಾರಿ ಜೋಳ ಈ ತರ ಏನು ಕೊಂಡ್ಕಂತಿರ್ತದ ಬೆಲ್ಲದ ಮನೆ ಸತ್ಗೆ ಮಾಡಿದ್ರು ಸರ್ ನಮ್ಮ ಅಜ್ಜ ಗಾಣ ಹೂಡಿದ್ರ ಗಾಣ ಹೂಡಿದ್ರು ಸರ್ ನಮ್ಮ ತಾತರು ಕಬ್ಬೆಲ್ಲ ಬೆಳಿತಾ ಇದ್ರಿ ಹ್ಮ್ ಸರ್ ಕಬ್ಬು ಅವರ ಬೆಳೆದು ಅವರ ಗಾಣ ಹೂಡಿ ಅವರ ಬೆಲ್ಲ ತಯಾರಿ ಮಾಡಾರ ಸರ್ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಹಿರೇಗುಡ್ಡ ಅಂತ ಇತ್ತು ಸರ್ ಕೊಂಡಜ್ಜಿಲ್ಲಿ ಅಲ್ಲಿಗೆ ನಡ್ಕಂತ ಹೋಗಿ ನಮ್ಮ ಅಜ್ಜರಲ್ಲ ಹುಲ್ಲು ತಗೊಂಬಂದು 200-300 ಕುರಿ ಇದ್ವು ನಮ್ಮ ಹಾಲು ಪ್ರತಿಯೊಬ್ಬರಿಗೆ ಹಂಗ ಕೊಡಾರ ನೋಡ್ರಿ ಸರ್ ಒಂದ್ ರೂಪಾಯಿ ದುಡ್ಡಿಲ್ಲ ನಮ್ಮ ಮನೆ ಉಣ್ಲಿಲ್ದಾರ ಯಾರಿಲ್ಲ ಕಾಳು ಇಡಕ ಒಂದ್ ಮನೆ ಸರ್ ಬೆಳೆದ್ರಂತ ಬರೀ ಕಾಳುಗಳು ಸಾಂಬಾರ್ ಮಾಡಕ್ ಆಳುಗಳು ಬೇಳೆ ಅಸಂದೆ ಕಡ್ಲೆಕಾಳು ಆಮೇಲೆ ಹೆಸರುಕಾಳು ಉದ್ದು ಈ ತರ ಎಲ್ಲ ಬೆಳೆದದ್ದು ಇಡಕ ಒಂದ್ ಮನೆ ಮಾಡಿದ್ರು ಸರ್ ಹೀಗೆ ಇದೆ ಸರ್ ಅಂದ್ರೆ ಆತರ ನಿಮ್ಮ ಒಂದು ಕೃಷಿ ದುಡಿಮೆ ಇತ್ತು ಅವಿಭಕ್ತ ಕುಟುಂಬ ಇತ್ತು ನಿಮ್ದು ಅಂದ್ರೆ ಎಲ್ಲ ಹೊಂದಾಣಿಕೆಯಿಂದ ಹೋಗ್ತಾ ಇದ್ರಿ ಅಂದ್ರೆ ಯಾಕೆ ಬೇರೆ ಆದ್ರೆ ನೀವು ಒಬ್ರು ನಮ್ಮ ಹಿರೇ ಮಾವ ಕೃಷಿಯಲ್ಲೇ ಸ್ವಲ್ಪ ಸ್ಲೋ ಆಗ್ಬಿಟ್ರು ಸರ್ ರಾಜಕೀಯಕ್ಕೆ ಹೋಗ್ಬಿಟ್ರು ಸರ್ ಅವರು ಹಂಗಾಗಿ ಮತ್ತೆ ಈಗ ಅವರು ರಾಜಕೀಯಕ್ಕೆ ಹೋದ್ರು ಅಂತ ಹೇಳಿ ನಮ್ಮ ಇನ್ನಿದ್ದ ಇಬ್ಳರ್ ಮಾವರ್ ಇದ್ರಲ್ಲ ಅವರು ಡಿವೈಡ್ ಆದ್ರು ಸರ್ ಈಗ ನಮ್ಮ ಹೊಲ ನಾವೇ ಮಾಡ್ತಾ ಇದಾವೆ ಅವ್ರ ಹೊಲನು ನಮ್ಮ ಮಾವಂದಿರ ಮಾಡ್ತಾ ಇದಾರೆ ಅಂದ್ರೆ ಎಲ್ಲರೂ ಒಗ್ಗೂಡಿ ಹೋದ್ರೆ ಕೃಷಿಯಲ್ಲಿ ಸಾಧನೆ ಮಾಡಬಹುದು ಸಾಧನೆ ಮಾಡಬಹುದು ಮಾಡಬಹುದು ಹಿರೇ ಮಾವನೇ ಸಹ ಬೆಳಗಿನ ಜಾವ 4 ಗಂಟೆಗೆ ಹೋಗಿ ಹೊಲ ಹೊಡೆದು ನಾಟಿ ಹತ್ಸೋದು ಎಲ್ಲ ಪ್ರತಿಯೊಂದು ಮಾಡ್ತಿತ್ತು ಸರ್ ಇದಕ್ಕಿದ್ದಂಗೆ ರಾಜಕೀಯಕ್ಕೆ ಹೋಗ್ಬಿಡ್ತ ಅವ್ರು ಇದ್ದಿದ್ರೆ ನಿಜ ಕೃಷಿಯಲ್ಲಿ ಒಂದೇ ನಂಬರ್ ಇರ್ತದ್ರು ಸರ್ ಹೇಳ್ಬೇಕಂದ್ರೆ ನಿಮ್ ಮನೆಯವರು ಯಾವ ರೀತಿ ಸಹಕಾರ ಕೊಡ್ತಾರೆ ಕೃಷಿಗೆ ಅವರು ಅದೇ ಹೊಲ ಒಡಿಸೋದು ಆಮೇಲೆ ಬೀಜಗಳು ಯಾವ ತರ ಇದು ಮಾಡ್ಬೇಕು ಅಂತಂದೇಳಿ ಯಾವ ತಗೊಂಬರ್ಬೇಕು ಏನು ಯಾವ ಬೀಜ ಗುಣಮಟ್ಟವಾಗೈತಿ ಏನು ಅಂತಂದೇಳಿ ಇದು ಮಾಡ್ತಾರೆ ಸರ್ ನೀರ್ ಕಟ್ಟೋದು ನೋಡ್ಕೊಳ್ಳೋದು ಎಲ್ಲ ಅವರೇ ಸರ್ ನಾನು ಅದೇ ಕೆಲ್ಸ ಕಳೆ ತೆಗೆಯೋದಿದ್ದಾಗೆ ತೆನೆ ಮುರಿಯೋದಿದ್ದಾಗೆ ಏನಾರ ಇರುತ್ತಲ್ಲ ಕೆಲ್ಸ ಇದ್ದಾಗ ನಾನು ಹೋಗಿ ಬುತ್ತಿ ಕಟ್ಕೊಂಡು ಹೋಗಿ ಇಬ್ಳರು ಅಲ್ಲೇ ಮಾಡ್ತಾರೆ ಅಂದ್ರೆ ಎಲ್ಲೇ ಒಂದ್ ಕಡೆ ನಿಮಗೆ ಅಡಿಕೆ ಬೆಳಿಬೇಕಂತ ಅನಿಸ್ಲಿಲ್ಲ ಈಗ ಅಕ್ಕಿ ಭತ್ತ ಬೆಳೆಯೋದು ಕಡಿಮೆ ಆಯ್ತು ಊಟದ್ದು ಕಮ್ಮಿ ಆಯ್ತು ನಾಳೆ 10,000 ರೂಪಾಯಿ ಕ್ವಿಂಟಲ್ ಜೋಳ ಆದ್ರ ಈಗ ಅಡಿಕೆ ಏನ್ ಮಾಡ್ತಾರ ಸರ್ ತೆಗಿಲೇಬೇಕಾಕತಿ ಅಡಿಕೆ ತೆಗೆದು ಬತ್ತಕ ಆಮೇಲೆ ಅಡಿಕೆಗೆ ನೀರು ಬಹಳ ಬೇಕು ಸರ್ ನೀರು ಎನಿ ಟೈಮ್ ಇರ್ಲೇಬೇಕು ನೀರ್ ಇಲ್ಲ ಅಂದ್ರೆ ಅಡಿಕೆನ ಇಲ್ಲ ಅಂತ ಅರ್ಥ ಸರ್ ಒಂದ್ ಮಳೆಗಾಲ ಒಂದ್ ವರ್ಷ ಚೆನ್ನಾಗುತ್ತೆ ಒಂದ್ ವರ್ಷ ಈಗ ಹವಾಮಾನ ವರದಿ ಪ್ರಕಾರ ಒಂದ್ ವರ್ಷ ಲೇಟ್ ಆಗುತ್ತೆ ಆ ಟೈಮಲ್ಲಿ ಈಗ ಅಡಿಕೆ ಹಾಕಿದಾರೆ ಏನ್ ಮಾಡ್ಬೇಕು ಈಗ ಈ ಬೆಳೆಗಳು ಹಂಗಲ್ಲ ನೀರ್ ಇದ್ರೂ ನಡೀತೆ ನೀರ್ ಇಲ್ಲದ್ದು ನಡೀತೆ ಹೆಂಗ ಒಂದು ಸಾಧಾರಣ ಲೆಕ್ಕದಲ್ಲಿ ಬೆಳೆ ಮಾಡ್ಬೋದು ಆಮೇಲೆ ಬರೀ ಅಡಿಕೆ ಅಡಿಕೆ ಅಂತಂದೆ ಹೋದ್ರೆ ಈಗ ಅನ್ನ ಊಟಕ್ಕ ಏನ್ ಮಾಡೋದು ರೈತರು ಈಗ ತುಂಬಾ ಜನ ನಂಬ್ಕೆಂದ್ರದೆ ರೈತರನ್ನೇ ಈಗ ಇಡೀ ದೇಶನ ಅನ್ನ ಇಲ್ದಲ್ಲಿ ಹೆಂಗಿರುತ್ತೆ ಸರ್ ಈಗ ಅಡಿಕೆ ತಿನ್ನಕಾಗತ್ತ ಅಡಿಕೆ ತಿನ್ನಕಾಗಲ್ಲ ಅದೇನ್ ಕಾರ್ಯ ಇದು ಗುಟ್ಟಗ ಇಂಥವ್ ಮಾಡೋದನ್ನ ಇದು ಮಾಡ್ತಾರೆ ಹಂಗಂತ ಹೇಳಿ ಅಡಿಕೆ ಜಾಸ್ತಿ ಬೆಳೆದ್ರದ ನಮಗೆ ತೊಂದ್ರೆ ಆದಷ್ಟು ಎಷ್ಟಿರ್ಬೇಕು ಅಷ್ಟು ಲಿಮಿಟ್ ಇದ್ರೆ ಚೆನ್ನಾಗ ಒಳ್ಳೇದು ಪುಷ್ಪ ಅವ್ರೆ ಇಲ್ಲೇ ತನಕ